करो क्लच कम दबाओ ब्रेक कम लगाओ धीरे धीरे चलो रश ड्राइव ना करो ध्यान से सुनो ब्रो ध्यान से सुनो फ्यूल बचाने की कोशिश तुम करो ड्राइव स्मार्टली कंजर्व एनर्जी इश्यूड इन पब्लिक इंटरेस्ट बाय ऑयल एंड गैस मार्केटिंग कंपनीज इन पब्लिक सेक्टर ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ 7 ಅಥವಾ 15 ಡೇಸ್ ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233 ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ ನಾಗಲೋಕದಲ್ಲಿ ನಾಗೇಂದ್ರ ನಳವನು ದೇವಾಲೋಕದಲ್ಲಿ ದೇವೇಂದ್ರ ಇರುವನು ಭೂಲೋಕದಲ್ಲಿ ಹುಟ್ಟಳೆ ಗೌರಮ್ಮ ಭೂಲೋಕದಲ್ಲಿ ಹುಟ್ಟಳೆ ಗೌರಿಯ ನಾಗಲೋಕದಲ್ಲಿ ಗೌರಮ್ಮ ಅಷ್ಟಾಗಿ ಇಷ್ಟಾಗಿ ತಾ ದೊಡ್ಡ ಮಗಳಾಗಿ 12 ವರ್ಷ ಆದಿತ್ತು 16 ವರ್ಷ ಮುಗಿದಿತ್ತು ಗೌರಮ್ಮ ಹುಟ್ಟಳ ಯಾರಿಗೆ ಕೊಡಲಿ ಜಗದಂಬ ಹುಟ್ಟಳೆ ಯಾರಿಗೆ ಕೊಡಲಿ ಗೌರಮ್ಮ ಹುಟ್ಟಳ ಯಾರಿಗೆ ಕೊಡಲಿ ಜಗದಂಬ ಹುಟ್ಟಳೆ ಯಾರಿಗೆ ಕೊಡಲಿ ಮಗಳೇ ಒಕ್ಕಲಿಗೇರ ಮಗನಿಗೆ ಕೊಡಲೇನೆ ಗೌರಮ್ಮ ಮಗಳೇ ಒಕ್ಕಲಿಗೇರ ಮಗನಿಗೆ ಕೊಡಲೇನೆ ತಂದೆ ಒಕ್ಕಲಿಗೇರ ಬಾಳ್ಳೆವು ನಾಯ್ ಒಕ್ಕಲಿಗೇರ ಬಾಳ್ಳೆವು ಹೇಳುವೆನು ಎಂಟ ಎತ್ತಿನ ಕಸ ನಾ ಬಳಿ ಸಗಣಿ ಪುಟ್ಟಿ ರಚು ನಾ ಹೋರು ಇನ್ನುಕೊಮ್ಮೆ ಜೋಳ ನಾ ಬೇಸು ಒತ್ತರ ರೊಟ್ಟೆ ನಾ ಸುಡು ಒತ್ತರ ರೊಟ್ಟೆ ನಾ ಸುಡು ಮತ್ತರಿ ಕೊಡಲಿ ಗೌರಮ್ಮ ನಿನಗೆ ಇನ್ನರಿ ಕೊಡಲಿ ಜಗದಂಬ ನಿನಗೆ ಮತ್ತರಿ ಕೊಡಲಿ ಗೌರಮ್ಮ ನಿನಗೆ ಇನ್ನರಿ ಕೊಡಲಿ ಜಗದಂಬ ನಿನಗೆ ಮಗಳೇ ಕೊಮಟಾರ ಮಗನಿಗೆ ಕೊಡಲೇನೆ ಮಗಳೇ ಕೊಮಟಾರ ಮಗನಿಗೆ ಕೊಡಲೇನೆ ಕೊಮಟಾರ ಬಾಳ್ಳೆವು ನಾ ಹೇಳು ಎಂಟ ದಿವಸದ ಸಂತಿ ನಾ ಮಾಡು ರೋಡಾಗಿ ಅಂಗಾಡಿ ನಾಯೋಡು ದುಡ್ಡಿಲೆ ವ್ಯಾಪಾರ ನಾ ಮಾಡು ದುಡ್ಡಿಲೆ ವ್ಯಾಪಾರ ನಾ ಮಾಡು ಪತ್ತರಿ ಕೊಡಲಿ ಗೌರಮ್ಮ ನಿನಗೆ ಇನ್ನರಿ ಕೊಡಲಿ ಜಗದಂಬ ನಿನಗೆ ಮಗಳೇ ಬ್ರಾಹ್ಮಣನ ಮಗನಿಗೆ ಕೊಡಲೇನೆ ಬ್ರಾಹ್ಮಣನ ಬಾಳ್ಳೆವು ಹೇಳ್ತೀನಿ ದಿನ ತಣ್ಣೀರೊಳಗೆ ನಾ ಮುಳುಗು ಹುಡಿ ಬಿಟ್ಟು ಮಡಿಗಾಳ ನಾವು ಹುಡಿ ಬಿಟ್ಟು ಮಡಿಗಾಳ ನಾವು ಮಧ್ಯಾಹ್ನಗಾಳ ನಾ ಮಾಡು ಮಧ್ಯಾಹ್ನ ಊಟ ನಾ ಮಾಡು ಲಾರೆ ಮಧ್ಯಾಹ್ನ ಕೊಡಲೆ ಗೌರಮ್ಮ ನಿನಗೆ ಮತ್ತಾರಿ ಕೊಡಲಿ ಜಗದಂಬ ನಿನಗೆ ಅಪ್ಪಯ್ಯ ಕೇಳನ್ನ ಮಾತು ಕೇಳು ಗಿರಿರಾಜ ಕೇಳನ್ನ ಸಿದ್ದಪಟ್ಟಣದಲ್ಲಿ ಶಿವನಲ್ಲಿ ನನ್ನ ಮನಸ್ಸು ಜಂಗಮಾರ ಈಗ ಕೊಡ ನನ್ನ ತಂದೆ ಸಿದ್ದಪಟ್ಟಣದಲ್ಲಿ ಶಿವನಲ್ಲಿ ನನ್ನ ಮನಸ್ಸು ಜಂಗಮಾರ ಈಗ ಕೊಡ ನನ್ನ ತಂದೆ ಬೂದಿ ಬಡ್ಕಾನೆ ಜಂಗಮ ಮನೆ ಮನೆಗಕ್ಕೆ ಮಟ್ಟಕ್ಕೆ ಮನೆ ಮನೆಗಿಟ್ಟು ಮಟ್ಟಕ್ಕೆ ಕೆರೆ ಬಾಯಿ ಪಾಲು ದಬ್ಬವನೆ ಹೊಳೆ ಬಾವಿ ಪಾಲು ನೂಕವನೆ ಬೂದಿ ಬಡ್ಕಾನಿಗೆ ಕೊಡಲಾರೆ ಗೌರಮ್ಮ ಬೂದಿಗೆ ನಾನ ಕೊಡಲಾರೆ ಗೌರಮ್ಮ ಮಾತಿ ಕೇಳಿ ಸಿಟ್ಟಿಲೆ ಎದ್ದಾಳೆ ಅಡವಿಯಾರಣ್ಣ ಎಡದಾಳೆ ಆ ಬೆಟ್ಟ ಈ ಬೆಟ್ಟ ನಡೆವೆ ಗುಡ್ಡ ಭದ್ರ ಶಿವನದಲ್ಲೇ ರುದ್ರಾಕ್ಷಿ ರುದ್ರಾಕ್ಷಿವನದಲ್ಲೇ ಬಾಳಿಯ ಬಾಳಿಯ ವನದಲ್ಲಿ ಲಿಂಬಿಯ ಕಿಂಬಿಯ ವನದಾಗ ನಿಂತಾಳೆ ಗೌರಮ್ಮ ನಿಂಬಿಯ ವನದಾಗ ನಿಂತಾಳೆ ಗೌರಮ್ಮ ಸೂಜಿ ಮೇಲೆ ಏಳ ಸೂಜೆಯ, ಅದ್ರ ಮೇಲೆ ಒಂದು ಲಿಂಬೆಣ್ಣ, ಎರಡು ಕಾಲು ಮೇಲಾಗಿ ಸಿರು ಅಡಿಯಾಗಿ ಶಿವನಿಗೆ ತಪಸು ನಿಂತಾಳೆ ಗೌರಿ. ಗೌರಿಯ ತಪಸು ಶಿವನಿಗೆ ಎಣ್ಣಿನ ಗುರ್ತ ತಿಳಿಬೆ, ಎಣ್ಣಿನ ಮೈಮಾವು ತಿಳಿಬೆ, ದಟ್ಟಿ ಪಿತಾಂಬ್ರವು ಹುಟ್ಟಾನು ತಲೆ ಮೇಲೆ ಪುಟ್ಟಿ ಹೊತ್ತಾನು, ಆ ಬೆನ್ನಿಗೆ ಕೂಸು ಕಟ್ಟನು ಕರವಂಜಿ ರೂಪ ತಾಳನು ಮಹಾದೇವ ಕರವಯ್ಯ ಬಿಟ್ಟು ಮತ್ತೆ ಕೈಯಳದಾನ ಕ ಬಿಟ್ಟು ಮರ್ತೆ ಕೈ ಮಾತಿಗೀರ ಉಣಿಯಲ್ಲಿ ಹೊಚ್ಚಾಳೆ ಕುಂಬಾರ ಉಣಿಯಾಗ ಕುಂತಾಳೆ ಕಣಿಯ ಕಣಿಯ ಕಣಿಯಳ ಬಂದೆ ಕಣಿಯ ಕಣಿಯ ಕಣಿಯಳ ಬಂದೆ ಕಣಿ ಶಬ್ದ ತಾಯಿ ಗೌರಮ್ಮ ಇಬ್ಬರ್ನ ದಾಸರ್ನ ಕಳಿಸಾಳೆ ನಮ್ಮ ಗೌರಿ ಕರಿತಾಳೆ ಬಾರಕ ನಮ್ಮ ತಾಯಿ ಕರಿತಾಳೆ ಬಾರಕರ ಗಂಡನ್ನೆಲ್ಲದ ಮನೆಗೆ ನಾಬಾರು ಪುರುಷನೆಲ್ಲದ ಮನೆಗೆ ನಾಬಾರು ನಮ್ಮ ಗೌರಿ ಇರಲಿಕ್ಕೆ ನಿನಗೇನು ಬಾಯ ನಮ್ಮ ತಾಯಿ ಇರಲಿಕ್ಕೆ ನಿನಗೇನು ಬಾಯ ಏಳ ಬಾಗಿಲ ಬಾ ಏಳ ಬಾಗಿಲ ದಾಟಿ ಎಂಟ ಬಾಗಿಲಿಗೆ ರತ್ನದ ಕಂಬಳಿ ಗದ್ದೆಗೆ ಗದ್ದಿಗೆ ಮೇಲೆ ಕರವಂಜನ ನಿನ ಕಂಡನು